ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋಮೇ ಸನ್ನಿಧತ್ತಾಂ ಸದಾಹೃತಿ ನಮೋ ನಾರಾಯಣ ಅಡಿಯೆ ಬಿಕಾಸ್ ಆಫ್ ದ ಫೋರ್ತ್ ಕಮಿಂಗ್ ಸ್ವಾಮಿ ದೇಸಿಕನ್ಸ್ 750th ತ್ರಿನಕ್ಷತ್ರಂ ಸೆಲಿಬ್ರೇಷನ್ ಇಟ್ಸ್ ಅಡಿಯೆನ್ಸ್ ಗ್ರೀಡ್ ಆರ್ ಪೇರಾಸೈ ಟು ಶೇರ್ ವಿತ್ ಯು ಸಮ್ ಆಫ್ ದ ವಂಡರ್ಫುಲ್ ಸ್ವಾಮಿ ದೇಸಿಕನ್ ಸ್ತೋತ್ರಂಸ್ ಆನ್ ಸ್ವಾಮಿ ದೇಸಿಕನ್. ಸೊ ಇನ್ ದಿಸ್ ಸೀರೀಸ್ ಅಂಟಿಲ್ ಪರ್ಹ್ಯಾಪ್ಸ್ ಸೆಪ್ಟೆಂಬರ್ ಮಂತ್ ವಿ ವಿಲ್ ಹ್ಯಾವ್ ಪ್ರಾಬಬ್ಲಿ ಅಬೌಟ್ 20 ಶೇರಿಂಗ್ಸ್ ಆಫ್ ದೀಸ್ ಆಡಿಯೋ ಕ್ಲಿಪ್ಸ್ ಆನ್ ಸ್ತೋತ್ರಂಸ್ ಆನ್ ಸ್ವಾಮಿ ದೇಸಿಕ. ಸೊ ವೇದಾಂತ ದೇಸಿಕೆ ವಿಷಯಕ ಸ್ತೋತ್ರ ಮಾಲಾ. ಇಟ್ ವಾಸ್ ಕಂಪೈಲ್ಡ್ ಬೈ ತಿರುವಳ್ಳೂರ್ ತಿರುಮಲ ಈಚಂಬಾಡಿ ಶ್ರೀ ಉವೆ ರಂಗನಾಥಾಚಾರ್ ಸ್ವಾಮಿ ಅಂಡ್ ಬ್ಲೆಸ್ಡ್ ಅಂಡ್ ಪಬ್ಲಿಷ್ಡ್ ಬೈ ಶ್ರೀಮದ್ ಆಂಡವನ್ ಶ್ರೀ ಪೌಂಡ್ರೀವರಂ ಸ್ವಾಮಿ ಆಶ್ರಮಂ ಶ್ರೀರಂಗಂ ಅಂಡ್ ಇಟ್ ವಾಸ್ ರಿಲೀಸ್ಡ್ ಇನ್ 2012. ದ ಫಸ್ಟ್ ಸ್ತೋತ್ರ ಈ ಶ್ರೀಮದ್ ವೇದಾಂತ ದೇಸಿಕೆ ಪ್ರಾರ್ಥನಾಷ್ಟಕಂ. ಶ್ರೀಮತ್ ವೇದಾಂತ ದೇಸಿಕ ಪ್ರಾರ್ಥನಾಷ್ಟಕಂ ಹ್ಯಾಸ್ ಕನ್ಸಿಸ್ಟ್ ಆಫ್ 10 ಶ್ಲೋಕಾಸ್. ಸ್ಮಾಲ್ ಸ್ತೋತ್ರ ಕಂಪೋಸ್ಡ್ ಬೈ ನನ್ ಅದರ್ ದ್ಯಾನ್ ಸ್ವಾಮಿ ದೇಸಿಕನ್ ಸನ್ ಶ್ರೀ ಕುಮಾರ ವರದಾಚಾರ್ಯ ಅಂಡ್ ಹೀ ಸ್ಟಾರ್ಟ್ಸ್ ಆಫ್ ವೆರಿ ಬ್ಯೂಟಿಫುಲಿ. ಸೊ ವಿತ್ ದ ತನಿಯನ್ ನಾನ್ ಸ್ವಾಮಿ ಕುಮಾರ ವರದಾಚಾರ್ಯ ಶ್ರೀಮನ್ ಲಕ್ಷ್ಮಣ ಯೋಗೀಂದ್ರ ಸಿದ್ಧಾಂತ ವಿಜಯಧ್ವಜಂ ವಿಶ್ವಾಮಿತ್ರ ಕುಲೋದ್ಭೂತಂ ವರದಾರ್ಯ ಮಹಂ ಭಜೆ. ಸೊ ದ ವನ್ ಹೂ ಈಸ್ ಲೈಕ್ ದ ಫ್ಲಾಗ್ಶಿಪ್ ಆಫ್ ರಾಮಾನುಜ ಸಿದ್ಧಾಂತಂ ಅಂಡ್ ಹೂ ಈಸ್ ಇನ್ ದ ವಿಶ್ವಾಮಿತ್ರ ಕುಲಂ ಸ್ವಾಮಿ ವರದಾಚಾರ್ಯ, ವಿ ಬೋ ಅವರ್ ಹೆಡ್ ಅಂಡ್ ಪ್ರೋಸ್ಟ್ರೇಟ್ ಅಟ್ ಇಸ್ ಫೀಟ್. ದ ಫಸ್ಟ್ ಶ್ಲೋಕ ಪ್ರಯೀ ಚೂಡಾ ಗುರೋ ಸ್ವಾಮಿನ್ ಕೃಪಾಂಭೋ ರಾಶಿನಾಥ್ವಯ ವಿಜ್ಞಾಪನಂ ಮಾಮಕೀನಂ ಶ್ರೋತವ್ಯಂ ಶ್ರಿತವತ್ಸಲ. ವೇದಾಂತ ಗುರುವೇ, ಸ್ವಾಮಿ, ದ ವೋಷನ್ ಆಫ್ ಮರ್ಸಿ ದಯಾ ದೇವರೀರ್, ಪ್ಲೀಸ್ ಲಿಸನ್ ಟು ಮೈ ಪ್ಲೀ, ಮೈ ರಿಕ್ವೆಸ್ಟ್. ಯು ಆರ್ ದ ಒನ್ ಹೂ ಬ್ಲೆಸ್ಸಸ್ ಆಲ್ ದೋಸ್ ಹೂ ಹೋಲ್ಡ್ ಆನ್ ಟು ಯುವರ್ ಫೀಟ್, ಹೂ ಸರೆಂಡರ್ ಟು ಯುವರ್ ಫೀಟ್. ರೈಟ್, ದಟ್ಸ್ ದ ಫಸ್ಟ್ ಶ್ಲೋಕ. ತ್ರಯ್ಯಂತಾರ್ಯ ಭವತ್ಪಾದ ಪಂಕೇರುಗಜುಷಾಂ ಸದಾಂ ಸ್ವಯಂ ಮಯಿ ಸದಾ ಭೂಯಾತ್ ಅನುಗ್ರಹ ಪರಂಪರ. ವೇದಾಂತಾಚಾರ್ಯರೇ, ಪ್ಲೀಸ್ ಮೇಕ್ ಇಟ್ ನ್ಯಾಚುರಲಿ ಟು ರಿಸೀವ್ ದ ಕೃಪಾ. ಪ್ಲೀಸ್ ಫೆಸಿಲಿಟೇಟ್ ಮೀ ಟು receive the kripa of those bhagavatas who have held on to your feet, who consider your feet as the only bhogyam, as the prapyam and prapakam. Shri samyamendra siddhanta nidhi rakshaika dikshita nityam kuru dasam mam sarvatantra swatantra te. Sarvatantra swatantra re, the one who is completely focused and who is consistent in protecting the yativaranar siddhantam, ramanuja siddhantam, the wealth of ramanuja siddhantam, to protect and please enslave me and make me the servant of yours, please bless adiyan. Jnana bhaktyadi sat sampat pradhayinyanukampaya ಸ್ಯಾದಸಾವಿತಿ ವೀಕ್ಷಸ್ವ ವೇದಾಂತಾಚಾರ್ಯ ವರ್ಯಮಾಂ. ವೇದಾಂತಾಚಾರ್ಯರೇ, ಪ್ಲೀಸ್ ಬ್ಲೆಸ್ ಮೀ ವಿತ್ ಯುವರ್ ವೈಲಕ್ಷಣ್ಯ ಕಟಾಕ್ಷ ಅಂಡ್ ಸೇ ವಿತ್ ಯು ವಿತ್ ಯುವರ್ ಗ್ಲಾನ್ಸ್, ಮರ್ಸಿಫುಲ್ ಗ್ಲಾನ್ಸ್, ದಟ್ ಐ ವುಡ್ ಬಿ ಸೇವ್ಡ್ ಅಂಡ್ ಬ್ಲೆಸ್ ಮೀ ವಿತ್ ಜ್ಞಾನ ಭಕ್ತಿ ವೆಲ್ತ್, the wealth of jnanam and bhakti. Sri Venkatesha Ghantatman Yatindra Sadachit Priya ரகசியத்ரய சாரோக்த நிஷ்டாம் ஸ்ரேஷ்டாம் பிரயச்சமே. வண்டர்ஃபுல் ஸ்லோகம். திருமலைமால் திருமணியாய் சிறக்க வந்தோன் வாழியே. த ஒன் ஹூ இஸ் த கண்டாவதாரம் ஆஃப் திருமலை ஸ்ரீனிவாசா. த ஒன் ஹூ இஸ் த பிரியம், ஹூ இஸ் த டார்லிங் ஆஃப் சட சித் அண்ட் யதீந்திரா. த ஒன் ஹூ இஸ் த டார்லிங் ஆஃப் ராமானுஜா அண்ட் ஷடகோபா. ப்ளீஸ் பிளெஸ் மீ த அல்டிமேட் நிஷ்டை, த ஸ்வனிஷ்டை, ஸ்வனிஷ்டாபிஜான அதிகாரம். சுவாமி ரகசியத்ரயசாரம், சுவாமி தேசிகன் மென்ஷன்ஸ் அபவுட் ஸ்வரூப நிஷ்டை, புருஷார்த்த நிஷ்டை. அண்ட் ஸோ ஹியர் ஹீ சேஸ் ப்ளீஸ் பிளெஸ் மீ வித் த அல்டிமேட் நிஷ்டை விச் இஸ் மென்ஷன்ட் இன் ஸ்ரீமத் ரகசியத்ரயசாரம். தேர் பை ஐ வுட் ரியலைஸ் மை ஸ்வரூபம், ஜீவாத்மஸ்வரூபம், அண்ட் ஐ வுட் பி பிளெஸ்ட் பை தேவரி to shine in that nishtai. So that is Swami Kumara Vardhacharya's plea, that please bless me with that nishtai. It is the 14th chapter of Srimad Ragasyatrayasaram. We will talk about it some other day. Tvat kriti shvaga mantarya samyak krita parishramaihi nitya yogo mahabhagaihi tvadekanti pirastunaha. The Vedanta Acharya Maraimudi Deshigane, please bless me to be associated with the Bhagavatottamas who consider themselves as the servant of only you, who consider themselves as the Saranagatas of Swami Desikan, and who are the learneds, who are the scholars of your Sri Suktis, who have learnt your stotrams, granthams unambiguously, and who have learnt all your stotrams and granthams. Kadachit kvapi kenapi kavitarkika simma mam shrikanta tat paracharyeshu aprasaktaga sam guru. Kavivadi singame, kavitarkika singame, always under all circumstances, in all situations, in all places, please bless me not to perform any apacharam to Emperuman and to his devotees as well as to the Acharyas and Bhagavatottamas. Please bless me so. Sriman Venkatanatharya Todiya Saranatvayam Pavatvatra Paratrapi Madhiyam Sharanam சதா. ஓ திரிவேங்கடநாதா, குரு, ஆச்சாரியா, ஆச்சாரிய சார்வபௌமா, யுவர் லோட்டஸ் ஃபீட் இஸ் மை ரெஃப்யூஜ், மை ஒன்லி ரெஃப்யூஜ் இன் திஸ் வேர்ல்ட் ஆஸ் வெல் அஸ் இன் ஸ்ரீ வைகுண்டம். இட் ஷுட் பி. ப்ளீஸ் பிளெஸ் மீ ஃபாதர். சாதரம் வியாகரன் ஏதத் பிரத்யகம் பிரார்த்தனாஷ்டகம் வேதாந்தாச்சாரிய பாதாபிய பக்தி ரத்னாகரோ பவேத் பிரார்த்தனாஷ்டகம். தீஸ் 8 ஸ்லோகாஸ், ஒன் தோஸ் ஹூ ரிசைட் தீஸ் 8 ஸ்லோகாஸ் எவ்ரி டே வுட் பி பிளெஸ்ட் வித் எட்டர்னல் பக்தி ஆன் சுவாமி தேசிகன். ஸ்லோட்டஸ் ஃபீட் தே வுட் பி ஷைனிங் வித் தேர் இன்டென்ஸ் டிவோஷன் ஆன் சுவாமி தேசிகன்ஸ் லோட்டஸ் ஃபீட். ஜயதி ஸ்ருதி சூடாரியா ஸ்ரீமான் அத்புத சந்திரமாக சகலா எத்ரஹி கலாக நிர்மலா நித்ய புஷ்கலாக. வேதாந்த குரு ஷைன்ஸ் லைக் த அன்பேரலல்ட் பிளமிஷ்லெஸ் மூன். ஹீ ஷவர்ஸ் ஹிஸ் கூல்னஸ் ஆன் ஆல் இஸ் டிசைபிள்ஸ் அண்ட் ஆன் ஆல் ஆஃப் அஸ். அண்ட் what do we say for that? The kalai, the art, the various art, the learnings, all those branches of learning that have attained him have also become blemishless and are completely filled with satisfaction after being blessed by Swami Desikan in those sakala sastrams. Kavitarkika Simmaya Kalyana Gunashaline Srimate Venkateshaya Vedanta Gurave Namaha. I bow down and I perform Sharanagati to Sri Venkatesha Guru, who is Vedanta Acharya, who is Jnana Sampanna, who is the who is the personification of samasta mangala gunas, auspicious attributes, and who is Kavitarkika Simham, Acharya Trivedi Sarana, Namo Narayana Dasam.